ನಗಲಿದ ಅಂಬಿನ ತೆರದಲ್ಲಿ ಮುಗಿಲು ಓಡುತ್ತಿದೆ ಗಗನದಲ್ಲಿ, ಮುಗಿಲು ಓಡುತ್ತಿದೆ ಗಗನದಲ್ಲಿ. ಬಿಲ್ಲ ನಗಲಿದ ಅಂಬಿನ ತೆರದಲ್ಲಿ ಮುಗಿಲು ಓಡುತ್ತಿದೆ ಗಗನದಲ್ಲಿ, ಮುಗಿಲು ಓಡುತ್ತಿದೆ ಗಗನದಲ್ಲಿ. ಕಾದು ನಿಂತಿರುವ ಗಿರಿಯ ಚುಂಬಿಸಲು ಓಡುತ್ತಲಿರುವುದು ಭರದಲ್ಲಿ, ಓಡುತ್ತಲಿರುವುದು ಭರದಲ್ಲಿ. ಕಾನನದೆಲ್ಲ ಅಲೆಯುತ್ತಿದೆ, ಹೂವ ಪರಿಮಳವ ನಿನ್ನ ಹಾದಿಯಲ್ಲಿ ಹಾಕಲು ಬಯಸಿ ಬೀಸುತ್ತಿದೆ. ಮೈಯ ಮರೆಸುವ ಮಧುರ ಗಾನವ ಹಾಡುತ್ತಲಿರುವುದು ಕೋಗಿಲೆಯು, ಎನ್ನ ಮನದರಸಿ ಬರಲು ಸ್ವಾಗತವ ಬಯಸಲು ಈ ಸಂಗೀತವು. Oh,